ಕಾಣಿಪಾಕ ವಿನಾಯಕ ಶರಣೋ ಶರಣೋ ರಾವಯ್ಯ ರಾವಯ್ಯ ಸುಂದರ ಗಣಪತಿ ನುವೇಲೆ ಅಂದರಿಕಿ ಸದ್ಗತಿ ರಾವಯ್ಯ ರಾವಯ್ಯ ಸುಂದರ ಗಣಪತಿ ನುವೇಲೆ ಅಂದರಿಕಿ ಸದ್ಗತಿ ಕಾಣಿ ಪಾಕಂ ಇಲ ಕೈಲಾಸಂ ಸಕಲಮು ನಿಚ್ಚೇ ಆಧಾರ ನಿಲಯಮು ನೀ ಕಣ್ಣಾ ಮಾಕೆವರು ಏರಯ್ಯಾವೋ ಸ್ವಾಮಿ ಆದುಕೋರ ಆದುಕೋರ ಗಣಪತಿ ಮಮು ಚೇರರಾರ ಚೇರರಾರ ಗಣಪತಿ ರಾವಯ್ಯ ರಾವಯ್ಯ ಸುಂದರ ಗಣಪತಿ ನುವೇಲೆ ಅಂದರಿಕಿ ಸದ್ಗತಿ ನುವೇಲೆ ಅಂದರಿಕಿ ಸದ್ಗತಿ ತನಯುಳವೈ ವೆಲಸಿ ನಾವು ಗಣಪತಿ ಕಾಣಿಪಾಕ ಪುರಮಂದು ಚೇರಿ ನಾವು ಗಣಪತಿ ಪಾರ್ವತಿ ತನಯುಳವೈ ವೆಲಸಿ ನಾವು ಗಣಪತಿ ಕಾಣಿಪಾಕ ಪುರಮಂದು ಚೇರಿ ನಾವು ಗಣಪತಿ ಜಲಮೂಲಲೋನ ನಿಲಿಚಿನ ಸ್ವಾಮಿ ಅಂದರಿ ಕೋಸಂ ಇನದಿಗೆ ನಾವು ಜಲಮೂಲಲೋನ ನಿಲಿಚಿನ ಸ್ವಾಮಿ ಅಂದರಿ ಕೋಸಂ ಇಲದಿಗೆ ನಾವು ನೀನು ಗನಿಯದ ಮುರಿಸಿನುಲೇ ಗಣಪತಿ ಸತ್ವರ ಮೇದಯಗನುಮ ಗಣಪತಿ ರಾವಯ್ಯ ರಾವಯ್ಯ ಸುಂದರ ಗಣಪತಿ ನುವೇಲೆ ಅಂದರಿಕಿ ಸದ್ಗತಿ ನುವೇಲೆ ಅಂದರಿಕಿ ಸದ್ಗತಿ ಓ ಸಾಕ್ಷಿ ಗಣಪತಿನಿ ಮಹಿಮನನೆ ವಿಂಕಿಮಿ ಕಾಣಿಪಾಕ ಕ್ಷೇತ್ರ ಮಂದು ರೂಪಮುನಿ ಚೂಸ್ತಿಮಿ ಓ ಸಾಕ್ಷಿ ಗಣಪತಿನಿ ಮಹಿಮನನೆ ವಿಂಕಿಮಿ ಕಾಣಿಪಾಕ ಕ್ಷೇತ್ರ ಮಂದು ರೂಪಮುನಿ ಚೂಸ್ತಿಮಿ ಕವಚಮು ನೀಕು ಚೇಯಿಂಚಾರು ಆ ಕವಚಮ್ಮೆ ಚಾಲುಟಲೇದು ಕವಚಮು ನೀಕು ಚೇಯಿಂಚಾರು ಆ ಕವಚಮ್ಮೆ ಚಾಲುಟಲೇದು ದಿನಮು ದಿನಮು ಪೆರುಗುಚುನ್ನ ಸ್ವಾಮಿವೇ ಪ್ರತಿದಿನಮು ಕೊಲಿಚಿ ನಿನ್ನು ಚೇರದಂ ರಾವಯ್ಯ ರಾವಯ್ಯ ಸುಂದರ ಗಣಪತಿ ನುವೇಲೆ ಅಂದರಿಕಿ ಸದ್ಗತಿ ರಾವಯ್ಯ ರಾವಯ್ಯ ಸುಂದರ ಗಣಪತಿ ನುವೇಲೆ ಅಂದರಿಕಿ ಸದ್ಗತಿ ಕಾಣಿಪಾಕಂ ಇಲ ಕೈಲಾಸಂ ಸಕಲಮು ನಿಚ್ಚೇ ಆಧಾರ ನಿಲಯಮು ನೀ ಕನ್ನ ಮಾಕೆವರು ಲೇರಯ್ಯಾವೋ ಸ್ವಾಮಿ ಆದುಕೋರ ಆದುಕೋರ ಗಣಪತಿ ಮಮು ಚೇರರಾರ ಚೇರರಾರ ಗಣಪತಿ ರಾವಯ್ಯ ರಾವಯ್ಯ ಸುಂದರ ಗಣಪತಿ ನುವೇಲೆ ಅಂದರಿಕಿ ಸದ್ಗತಿ ನುವೇಲೆ ಅಂದರಿಕಿ ಸದ್ಗತಿ